ಪ್ರಸ್ತುತ ರೋಗ ಲಕ್ಷಣಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಷ್ಟೊತ್ತು ವಿದೇಶಾ ಅವರನ್ನ ನೀವು ಪರಿಚಯ ಮಾಡಿಕೊಂಡ್ರಲ್ಲ. ವಿದೇಶಾ ಅಥಣಿಕರ್ ಅವರು ಈಗ ಸ್ತನ ಅರ್ಬುದದ ಆರಂಭಿಕ ರೋಗ ನಿರ್ಣಯದಲ್ಲಿ ರೋಗ ಲಕ್ಷಣಶಾಸ್ತ್ರಜ್ಞರ ನೋಟ ಕುರಿತಂಗ ಅನೇಕ ವಿಷಯಗಳನ್ನ ಮೊದಲು ಹೇಳ್ತಾರ, ಅದನ್ನೆಲ್ಲ ನಾವೆಲ್ಲ ಕೇಳೋಣಲ್ಲ. ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ವಿದೇಶಾ ಅಥಣಿಕರ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ರೋಗ ಲಕ್ಷಣಶಾಸ್ತ್ರದಲ್ಲಿ ಪ್ರಾಧ್ಯಾಪಕಿಯಾಗಿ ಹಾಗೂ ವಿಭಾಗ ಮುಖ್ಯಸ್ಥಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಮೊದಲೇ ಹೇಳಿದಂತೆ ನಾನು ಸ್ತನದ ಅರ್ಬುದ ರೋಗದ ಆರಂಭಿಕ ಲಕ್ಷಣಗಳನ್ನು ನಿಮಗೆ ಹೇಳುತ್ತೇನೆ. ಸ್ತನದ ಅರ್ಬುದ ರೋಗ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ಇದು ಮಾರಣಾಂತಿಕವಾಗಿ ಎರಡನೇ ಸ್ಥಾನದಲ್ಲಿದೆ. ಇನ್ನು ಈ ರೋಗ ಲಕ್ಷಣಗಳನ್ನು ನೋಡೋಣ. ಮೊದಲನೆಯದಾಗಿ, ಈ ರೋಗವು ಮುಟ್ಟು ನಿಂತ ಮೇಲೆ ಹೆಚ್ಚಾಗಿ 50-60 ವಯಸ್ಸಿನವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಈಗೀಗ ಸಣ್ಣ ವಯಸ್ಸಿನವರಲ್ಲೂ ಕಾಣಬಹುದು. ಮೊದಲು ಸ್ತನದಲ್ಲಿ ಒಂದು ಸಣ್ಣ ಗಂಟು ಕಾಣಿಸಿಕೊಳ್ಳುತ್ತದೆ. ನಂತರ ಅದು ದೊಡ್ಡದಾಗಿ ಬೆಳೆದು ಅಲ್ಲಿ ಹುಣ್ಣು ಕೂಡ ಆಗಬಹುದು. ಇನ್ನೂ ಕೆಲವರಲ್ಲಿ ಸ್ತನದ ತೊಟ್ಟಿನಿಂದ ಕೆಂಪು ಸ್ರಾವವಾಗಬಹುದು. ಈ ಗಂಟು ದೊಡ್ಡದಾದ ಹಾಗೆ ಸ್ತನದ ಮೇಲಿನ ಚರ್ಮವು ಕಿತ್ತಳೆಯ ಹೊರಕವಚದಂತೆ ಕಾಣಿಸಬಹುದು. ಕೆಲವರಿಗೆ ಕಂಕುಳಲ್ಲಿ ಕೂಡ ಗಂಟಾಗಬಹುದು. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಜ್ಜಿ ಅವರಿಗೆ ಇದೇ ಥರ ಗಂಟಾಗಿದ್ದರೆ ನೀವು 40 ನಂತರ ಪ್ರತಿ ವರ್ಷ ಪರೀಕ್ಷೆ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಈ ರೋಗ ಕೊನೆಯ ಹಂತಕ್ಕೆ ಬಂದಾಗ ತೂಕ ಇಳಿಯುವುದು, ಹಸಿವೆಯಾಗದಿರುವುದು ಇವೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇನ್ನೊಂದು ಲಕ್ಷಣವೆಂದರೆ ಹೆಣ್ಣು ಮಕ್ಕಳು ಜಾಸ್ತಿ ವರ್ಷ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ಅವರಿಗೆ ಸ್ತನದ ಕ್ಯಾನ್ಸರ್ ಆಗುವ ಅವಕಾಶ ಜಾಸ್ತಿ. ಇನ್ನು ಈ ಲಕ್ಷಣಗಳುಳ್ಳ ಸ್ತ್ರೀಯರು ನಮ್ಮ ಕಡೆಗೆ ಬಂದಾಗ ನಾವು ಏನು ಮಾಡುತ್ತೇವೆ ನೋಡೋಣ. ಮೊದಲು ಅವರು ಶಸ್ತ್ರಚಿಕಿತ್ಸಕರ ಒಪಿಡಿಗೆ ಬಂದು ಅಲ್ಲಿ ಶಸ್ತ್ರಚಿಕಿತ್ಸಕರಿಂದ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಅವರು ಈ ರೋಗ ಯಾವ ಹಂತದಲ್ಲಿದೆ ಎಂದು ಹೇಳಿ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಕಳಿಸುತ್ತಾರೆ. ಅಲ್ಲಿ ಅವರು ಮ್ಯಾಮೋಗ್ರಾಮ್ ಎಂಬ ಪರೀಕ್ಷೆಯನ್ನು ಮಾಡಿದ ನಂತರ ನಮ್ಮ ಕಡೆಗೆ ಕಳಿಸುತ್ತಾರೆ. ನಾವು ಒಂದು ಸೂಕ್ಷ್ಮ ಸೂಜಿ ಪರೀಕ್ಷೆ ಮಾಡುತ್ತೇವೆ. ಇದು ಕೇವಲ ಒಪಿಡಿಯಲ್ಲಿ ಮಾಡಬಹುದು. ನಾವು ಒಂದು ಸೂಕ್ಷ್ಮ ಸೂಜಿಯನ್ನು ಆ ಗಂಟಿನಲ್ಲಿ ಹಾಕಿ ಅದರಿಂದ ಸ್ರಾವವನ್ನು ತೆಗೆದು ಗಾಜಿನ ಫಲಕಗಳ ಮೇಲೆ ಹಾಕುತ್ತೇವೆ. ಆ ಫಲಕಗಳ ಮೇಲೆ ಕೆಲವೊಂದು ಬಣ್ಣಗಳನ್ನು ಹಾಕಿ ಸೂಕ್ಷ್ಮದರ್ಶಕದ ಕೆಳಗೆ ನೋಡಿದಾಗ ಈ ಅರ್ಬುದ ರೋಗದ ಜೀವಕೋಶಗಳು ಕಾಣಿಸುತ್ತವೆ. ಒಂದು ಸಾರಿ ಈ ಪರೀಕ್ಷೆ ಆದ ಮೇಲೆ ಟ್ರೂಕಟ್ ಬಯಾಪ್ಸಿ ಅಂತ ಮಾಡುತ್ತಾರೆ. ಅದರಿಂದ ಈ ಗಂಟು ಎಷ್ಟು ದೊಡ್ಡದಿದೆ, ಎಷ್ಟು ಅಪಾಯಕಾರಿ ಇದೆ ಅಂತ ಗೊತ್ತಾಗುತ್ತದೆ. ಕೆಲವೊಂದು ಸಾರಿ ಈ ಗಂಟು ಬಹಳ ದೊಡ್ಡದಿದ್ದರೆ ಮೊದಲೇ ಕೀಮೋಥೆರಪಿ ಎಂಬ ಔಷಧಗಳನ್ನು ಕೊಟ್ಟು ಅದನ್ನು ಸಣ್ಣದಾಗಿ ಮಾಡುತ್ತಾರೆ. ಒಂದು ಸಾರಿ ಈ ಗಂಟು ಸಣ್ಣದಾದರೆ ಶಸ್ತ್ರಚಿಕಿತ್ಸೆಯಿಂದ ತೆಗೆಯಲು ಅನುಕೂಲವಾಗುತ್ತದೆ. ಕೆಲವೊಂದು ಸಾರಿ ಈ ಟ್ರೂಕಟ್ ಬಯಾಪ್ಸಿಯ ಮೇಲೆ ಇನ್ನೂ ಹೆಚ್ಚಿನ ಸ್ಪೆಷಲ್ ಸ್ಟೇನ್ಸ್ ಹಾಗೂ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಭ್ಯಾಸ ಮಾಡಿ ನಂತರ ಮುಂದಿನ ಟ್ರೀಟ್ಮೆಂಟನ್ನು ನಿಗದಿಪಡಿಸಲಾಗುತ್ತದೆ. ಇನ್ನು ಈ ರೋಗವನ್ನು ಆರಂಭಿಕ ಹಂತದಲ್ಲಿಯೇ ಹೇಗೆ ಪತ್ತೆ ಹಚ್ಚಬಹುದು? ನನ್ನ ಆತ್ಮೀಯ ಸಹೋದರಿಯರಿಗೆ ಕೆಲವೊಂದು ಸಲಹೆಗಳು. ಮೊಟ್ಟ ಮೊದಲನೆಯದಾಗಿ, ಮಗುವಿಗೆ ಸ್ತನ್ಯಪಾನ ಮಾಡಿಸುವುದು ಒಳ್ಳೆಯದು. ಇದರಿಂದ ಅರ್ಬುದ ರೋಗದ ಪ್ರಮಾಣವು ಇಳಿಮುಖವಾಗುತ್ತದೆ. ನಿಮ್ಮ ತಾಯಿ, ಅಕ್ಕ, ತಂಗಿ, ಅಜ್ಜಿ ಇವರಲ್ಲಿ ಯಾರಾದರೂ ಈ ರೋಗದಿಂದ ಬಳಲಿದ್ದರೆ, ನೀವು 40 ನಂತರದವರಾಗಿದ್ದರೆ ಪ್ರತಿ ವರ್ಷ ಪರೀಕ್ಷೆ ಮಾಡಿಸಿಕೊಳ್ಳಿ. ನಂತರ ಎರಡೂ ಸ್ತನಗಳ ಸ್ವಂತ ಪರೀಕ್ಷೆ. ನೀವು ಕನ್ನಡಿಯ ಮುಂದೆ ನಿಂತುಕೊಳ್ಳಿ. ಎರಡೂ ಸ್ತನ ತೊಟ್ಟುಗಳು ಒಂದೇ ರೇಖೆಯಲ್ಲಿರುತ್ತವೆ. ನಿಮ್ಮ ಅಂಗೈನಿಂದ ಎರಡೂ ಸ್ತನಗಳನ್ನು ಪರೀಕ್ಷೆ ಮಾಡಬೇಕು. ಬೆರಳುಗಳಿಂದ ಬೇಡ. ಕೆಲವೊಂದು ಸಾರಿ ಬೆರಳುಗಳಿಂದ ನಿಮಗೆ ಗಂಟು ಇರಬಹುದು ಅಂತ ಅನಿಸುತ್ತದೆ. ಸ್ತನದಲ್ಲಿ ಏನಾದರೂ ಗಂಟು, ಮೊಲೆ ತೊಟ್ಟಿನಲ್ಲಿ ಕೆಂಪು ಸ್ರಾವ, ಒಳಗೆ ಹೋದ ಮೊಲೆ ತೊಟ್ಟು ಅಥವಾ ಕಂಕುಳಲ್ಲಿ ಗಂಟು ಇದೆಯೇ ನೋಡಿಕೊಳ್ಳಿ. ನಿಮಗೆ ಗಂಟು ಇದೆ ಅಂತ ಅನಿಸಿದ ಕೂಡಲೇ ಆಸ್ಪತ್ರೆಗೆ ಬಂದು ಶಸ್ತ್ರಚಿಕಿತ್ಸರಿಗೆ ತೋರಿಸಿ. ಅವರು ನಿಮ್ಮನ್ನು ನಮ್ಮ ಕಡೆ ಸೂಕ್ಷ್ಮ ಸೂಜಿ ಪರೀಕ್ಷೆ ಸಲುವಾಗಿ ಕಳುಹಿಸುತ್ತಾರೆ. ಈ ಸೂಕ್ಷ್ಮ ಸೂಜಿ ಪರೀಕ್ಷೆಯಿಂದ ನಾವು ಸ್ತನದ ಅರ್ಬುದ ರೋಗವನ್ನು ಬೇಗನೆ ಪತ್ತೆ ಹಚ್ಚಬಹುದು. ಅದಕ್ಕೆ ಹೆದರೋದು ಬೇಡ. ಈ ಅರ್ಬುದ ರೋಗವು ಕೇವಲ ಸ್ತನಗಳಲ್ಲಷ್ಟೇ ಅಲ್ಲ, ಇದು ಗರ್ಭಕೋಶ ಅಥವಾ ಅಂಡಾಶಯದ ಕ್ಯಾನ್ಸರ್ ಕೂಡ ಆಗುವ ಸಂಭವವಿರುತ್ತದೆ. ಈ ರೋಗವು ಪುರುಷರಲ್ಲಿಯೂ ಕೂಡ ಕಂಡುಬರುತ್ತದೆ. ಒಂದು ಸಾರಿ ಬಂದರೆ ಭಯಪಡುವ ಕಾರಣವಿಲ್ಲ. ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿದರೆ ಮುಂದೆ 15-20 ವರ್ಷ ಬದುಕಬಹುದು. ಈ ರೋಗವನ್ನು ಬೇಗನೆ ಕಂಡುಹಿಡಿದರೆ ಸರಿಯಾದ ಚಿಕಿತ್ಸೆ ದೊರೆತು ನಂತರ ಆರಾಮಾಗಿ ಇರಬಹುದು. ಇನ್ನು ಕೊನೆಯದಾಗಿ, ನನ್ನ ಆತ್ಮೀಯ ಸಹೋದರಿಯರಿಗೆ ಕೆಲವೊಂದು ಸಲಹೆಗಳು. ನೀವು 40 ಮೇಲಿನವರಿದ್ದೀರಾ? ಅಥವಾ ನಿಮ್ಮ ತಾಯಿ, ಅಕ್ಕ, ತಂಗಿ, ಅಜ್ಜಿ ಅಥವಾ ಮುತ್ತಜ್ಜಿ ಇವರಲ್ಲಿ ಯಾರಿಗಾದರೂ ಈ ರೋಗ ಬಂದಿತ್ತಾ? ಬಂದಿದ್ದರೆ ನಮ್ಮಲ್ಲಿ ಬಂದು ಪರೀಕ್ಷೆ ಮಾಡಿಸಿಕೊಳ್ಳಿ. ದಿನಾಲು ಯೋಗಾಸನ, ಪ್ರಾಣಾಯಾಮ ಇವುಗಳನ್ನು ಮಾಡಿ. ಇಂಗ್ಲೀಷ್ನಲ್ಲಿ ಹೇಳಿದಂತೆ ಆನ್ ಔನ್ಸ್ ಆಫ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಎ ಪೌಂಡ್ ಆಫ್ ಕ್ಯೂರ್. ಅಂದರೆ ರೋಗ ಬರುವುದಕ್ಕಿಂತ ಮೊದಲೇ ನಾವು ಅದು ಬರದಂತೆ ನಮ್ಮನ್ನು ಕಾಪಾಡಿಕೊಳ್ಳಬಹುದು. ಈ ಯೋಗಾಸನಗಳಿಂದ ಎದೆಯ ಸ್ನಾಯುಗಳು ಹಿಗ್ಗಿ ಆ ಭಾಗಕ್ಕೆ ರಕ್ತ ಸಂಚಲನೆ ಜಾಸ್ತಿಯಾಗಿ ಅದರಿಂದ ಗಂಟುಗಳಾಗದಂತೆ ತಡೆಯುತ್ತದೆ. ಮತ್ತು ಎರಡನೆಯದಾಗಿ, ಪ್ರಾಣಾಯಾಮದಿಂದ ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕವು ದೊರೆತು ಇಡೀ ದಿನ ಲವಲವಿಕೆಯಿಂದ ಇರುತ್ತೀರಿ. ಯೋಗಾಸನ, ಪ್ರಾಣಾಯಾಮ, ಪೌಷ್ಟಿಕ ಆಹಾರ ಇವುಗಳಿಂದ ಆರೋಗ್ಯ ವೃದ್ಧಿಯಾಗಿ ಮಾರಣಾಂತಿಕ ರೋಗಗಳು ಬರುವ ಸಂಭವ ಕಡಿಮೆ. ಮೂರನೆಯದಾಗಿ, ನಿಮ್ಮ ತೂಕ ಜಾಸ್ತಿ ಇದೆಯೇ? ಇದ್ದರೆ ಊಟ ಕಡಿಮೆ ಮಾಡಿ, ವ್ಯಾಯಾಮ ಮಾಡಿ. ನಿಮಗೆ ಮಧುಮೇಹ ರೋಗ ಅಥವಾ ಜಾಸ್ತಿ ಬಿ ಪಿ ಇದ್ದರೆ ಅವುಗಳನ್ನು ಕಂಟ್ರೋಲ್ ಮಾಡಿ. ನಿಮ್ಮ ಮಕ್ಕಳಿಗೆ ನೀವೇ ಸ್ತನ್ಯಪಾನ ಮಾಡಿಸಿ. ಇನ್ನು ಕೊನೆಯದಾಗಿ, ನಿಮ್ಮ ಅಂಗೈಗೆ ಏನಾದರೂ ಚಿಕ್ಕ ಗಂಟು ತಗುಲಿದರೆ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸಿಕೊಳ್ಳಿ. ಏನೇ ಗಂಟು ಇದ್ದರೂ ಕೂಡ ನೀವು ಹೆದರೋದು ಬೇಡ. ನಾವು ಆದಷ್ಟು ಬೇಗನೆ ಅದನ್ನು ನಿರ್ಣಯ ಮಾಡಿ ನಿಮಗೆ ಸೂಕ್ತ ಚಿಕಿತ್ಸೆ ದೊರೆಯುವಂತೆ ಮಾಡುತ್ತೇವೆ. ಕೆಲವೊಂದು ಸಾರಿ ಈ ಗಂಟು ಕ್ಯಾನ್ಸರ್ ಅಲ್ಲದಿರಲೂ ಬಹುದು, ಅದನ್ನು ಕೂಡ ನಾವು ಪರೀಕ್ಷೆ ಮಾಡಿ ಹೇಳುತ್ತೇವೆ. ಇಂತಿ ಧನ್ಯವಾದಗಳು. ಕೇಳುಗರೆ, ಇಷ್ಟೊತ್ತು ಸ್ತನ ಅರ್ಬುದದ ಆರಂಭಿಕ ರೋಗ ನಿರ್ಣಯದೊಳಗೆ ರೋಗ ಲಕ್ಷಣ ಶಾಸ್ತ್ರಜ್ಞರ ನೋಟ ಕುರಿತಂಗ ಡಾಕ್ಟರ್ ವಿಧೀಶಾ ಅಥಣಿಕರ್ ಅವರು ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿದ್ರು. ಈಗ ನಿಮಗೆ ಸಮಸ್ಯೆಗಳಿದ್ದಿರ್ತೆ, ನೀವು ದಯವಿಟ್ಟು ನಮಗೆ ಕಾಲ್ ಮಾಡಿರಿ. ನಮ್ಮ ಫೋನ್ ನಂಬರ್ಗಳು 0836 ಸಂಖ್ಯೆ, 244 ಇವು ನಮ್ಮ ದೂರವಾಣಿ ಸಂಖ್ಯೆಗಳು. ಮೊದಲ ಕರೆಯನ್ನ ನೋಡ್ಬಿಡೋಣ, ಯಾರು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಹಾ, ನಮಸ್ಕಾರ, ಹೇಳ್ರಿ. ನಾ ಧ್ರುವ ಬಾಲ್ಕುಟ್ಟಿ ಮಾತಾಡ್ಲಿಕತ್ತೇನೆ. ನಾನು ರಗಡ್ ನೋಡಿದೀನಿ ಮೆಡಿಕಲ್. ಈ ಬ್ರೆಸ್ಟ್ ಫೀಡಿಂಗ್ ಅವ್ರಿಗೆ ಹೆಚ್ಚಾಗಿ ಕ್ಯಾನ್ಸರ್ ಬರೋದು ಬಹಳ ಕಡಿಮೆ ಅಂತ, ರೇರ್ ಅನಿಸ್ತದ. ಹೌದು ಹೌದು, ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಕ್ಯಾನ್ಸರ್ ಬರುದಿಲ್ಲ. ಬರುದಿಲ್ಲ, ಯಾಕಂದ್ರೆ ಬ್ಯಾಚುಲರ್ ಲೇಡೀಸ್ಗೆ ಹೆಚ್ಚಾಗಿ. ಹೌದ್ರಿ, ಹೌದು ಹೌದು. ಎರಡನೇದಂತಂದ್ರೆ ಕೆಲವೊಮ್ಮೆ ನೋಡ್ತೀವಿ ರ್ಯಾಪಿಡ್ಲಿ ಸ್ಪ್ರೆಡ್ ಆಗ್ತದ, ಕೆಲವೊಮ್ಮೆ ಕೆಲವೊಮ್ಮೆ ಆಗೋದಿಲ್ಲ ಅಷ್ಟೇ ಬ್ರೆಸ್ಟ್ ತೋಂಟಿರ್ತದೆ, ಕೆಲವೊಮ್ಮೆ ಎಲ್ಲ ಹಾರ್ಟ್ ಗಿತ್ತ ತಗೋತದೆ. ಅದಕ್ಕೆ ಅರ್ಲಿಯರ್ ಡಯಾಗ್ನೋಸಿಸ್ ಬೆಟರ್. ಅದೇ ಬೆಸ್ಟ್. ಅದಕ್ಕೆ ಯಾವಾಗ್ಲೂ ಆದಷ್ಟು ಯೋಗಾಸನ, ಪ್ರಾಣಾಯಾಮ ಇವನ್ ಮಾಡ್ತಾ ಇರ್ರಿ, ಅಂದ್ರೆ ಆಗೋದು ಚಾನ್ಸ್ ಕಡಿಮೆ ಅಷ್ಟು. ಹಲೋ, ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ, ಹೇಳಿ. ರಾಘವ ತಾಲೂಕ್ ಮಹಿಕೋಳದಿಂದ ಶಿವಲಿಂಗ ಮಾತಾಡಿದ್ರೆ. ಹೇಳ್ರಿ ಶಿವಲಿಂಗ. ನನ್ನ ಪ್ರಶ್ನೆ ಏನಂದ್ರೆ, ಪುರುಷರೊಳಗೂ ಆಗಬಹುದು, ಖರೆ ಆಗೋ ಇದು ಕಡಿಮೆ, ಬಹಳ ಕಡಿಮೆ ಚಾನ್ಸಸ್. ಆದ್ರೆ ಕೇಸಸ್ ಅವ, ದೇರ್ ಆರ್ ಕೇಸಸ್, ಆಗೋ ಚಾನ್ಸ್ ಆಗಬಹುದು. ಅಲ್ಲ, ಅದು ಹಾರ್ಮೋನಲ್ ಇದ್ರ ಮೇಲೆ ಇರ್ತದ್ರಿ, ಅದು ಯೂಶ್ವಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೇಲೆ ಇರ್ತದ್ರಿ ಅದು. ಅದಕ್ಕೂ ಅವ್ರಿಗೂ ಸಹಿತ ಅದು ಸೂಕ್ಷ್ಮ ಸೂಜಿ ಪರೀಕ್ಷೆ ಅಂತಾನೆ ಮಾಡ್ತೀವಿ, ಅವಾಗ ಗೊತ್ತಾಗ್ತದ್ರಿ ಅದು. ಆಮೇಲೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದ್ರಿ. ಓಕೆ. ಹಲೋ, ಹಾಂ ಹೇಳಿ. ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್. ಹೇಳಿ ನಿಂಗಪ್ಪ, ಏನ್ ಸಮಸ್ಯೆ? ಅರ್ಬುದ ರೋಗ ಅಂದ್ರೆ ಕ್ಯಾನ್ಸರ್. ಹೌದ್ರಿ, ಹೌದು ಹೌದು. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಇಲ್ಲಿ ನಾವು ಆದೋನಿ ಆಂಧ್ರದಿಂದ ಮಾತಾಡ್ತಾ ಇದೀವಿ ಮೇಡಮ್. ಕರ್ನಾಟಕದವ್ರೆ, ಕರ್ನಾಟಕದವ್ರೆ. ಗುರುರಾಜ್ ಅಂತ. ಹೇಳಿ ಮೇಡಮ್. ನಮ್ಮ ಅಕ್ಕನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಇವಾಗ ರೀಸೆಂಟ್ ಆಗಿ ಗೊತ್ತಾಗಿದೆ. ಅವ್ರಿಗೆ ಒಂದು ವರ್ಷದಿಂದ ಸಿಂಪ್ಟಮ್ಸ್ ಅವ್ರು ಅಲಕ್ಷ ಮಾಡಿಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಅವ್ರ ಲೀವ್ ಹಾಕ್ತಕ್ಕಂತ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಹೋಗಿದ್ರು ಡಾಕ್ಟರ್ ಹತ್ರ. ಅವ್ರಿಗೆ ಡೌಟ್ ಬಂದು ಟೆಸ್ಟ್ ಗೆ ಬರೆದು ಕೊಟ್ಟಿದ್ರು. ಫೋರ್ತ್ ಸ್ಟೇಜ್ ಅಂತ ಹೇಳ್ತಿದ್ದಾರೆ ಮೇಡಮ್ ಡಾಕ್ಟರ್. ಬೋನ್ ತಗೊಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಇವಾಗ ನಿನ್ನೆಯಿಂದ ಎಲ್ಲ ಬಯೋಪ್ಸಿ ಅದು ಎಲ್ಲ ರಿಪೋರ್ಟ್ ಬಂದ ಮೇಲೆ ನಿನ್ನೆಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಸಿಸ್ಟರ್ಗೆ ಮೇಡಮ್. ಇವಾಗ ಮತ್ತೆ ಅದು ಈ ಸ್ಟೇಜ್ ನಿಂದ ಟ್ರೀಟ್ಮೆಂಟ್ ತಗೊಂಡ ಆರಾಮ ಆಗ್ತಾರ? ಆಗ್ಬಹುದು, ಇನ್ನ ಆರಾಮ ಆಗ್ಬಹುದು ರೀ. ಯಾಕಂದ್ರೆ ಅದು ಅವ್ರು ವಯಸ್ಸೆಷ್ಟ್ರಿ ಅವ್ರದ್ದು? 53 ಮೇಡಮ್. ಅದೇ ಅಲ್ಲ, ಕೆಲವರು ಲಘು ರಿಸ್ಪಾಂಡ್ ಮಾಡ್ತಾರೆ ಟ್ರೀಟ್ಮೆಂಟ್ಗೆ, ಇನ್ನ ನೋಡ್ಬೇಕು ಯಾವ ಸ್ಟೇಜ್ ನಿಮ್ಮ ಮೇಲೆ ಅದು ಅಂತ ಹೇಳಿ. ಹುಬ್ಬಳ್ಳಿಯೊಳಗೆ ಟ್ರೀಟ್ಮೆಂಟ್ ನಡೆದಿದೆ. ಅದು ಬ್ಯಾಂಕ್ ಎಂಪ್ಲಾಯ್ ಮೇಡಮ್ ಅವರು. ಓಕೆ. ಅದು ನಿನ್ನೆಯಿಂದ ನಡೆದಿದೆ ಟ್ರೀಟ್ಮೆಂಟ್. ಅದು ಈ ಸ್ಟೇಜ್ ಲಿಂದ ಬೋನ್ಸ್ ಗಿರಿಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಡಾಕ್ಟರ್ ಬಹಳ ಬೇಜಾರ್ ಮಾಡ್ಕೊಂಡ್ರು. ಸ್ವಲ್ಪ ಬೇಗ ಹೇಳ್ಬೇಕಾಗಿತ್ತು. ಕಂಪ್ಲೀಟ್ ಕ್ಯೂರ್ ಆಗ್ಬಹುದಾ ಮೇಡಮ್ ನಿಮ್ಮೇಲೆ? ಕಂಪ್ಲೀಟ್ ಕ್ಯೂರ್ ಹೇಳಿಕ್ ಬರಂಗಿಲ್ಲ, ಆದ್ರೆ ಅಟ್ ಲೀಸ್ಟ್ ರೆಮಿಷನ್ ಅಂತಾರೆ, ಹಂಗಾರೆ ಆಗ್ಬಹುದು. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್. ಹಲೋ ಹಲೋ ಹಲೋ ಹೇಳಿ. ನಾವು ಮಂಜುನಾಥ್ ನಾಡಿಯರ್ ಅಂತ ಹಳೆಯಿಂದ ಹೇಳ್ರಿ ಮಂಜುನಾಥ್. ಆದ್ರೆ ಇವತ್ತು ಇದು ಬಿ ಪಿ ಸಂಬಂಧಪಟ್ಟಿದ ವಿಷಯ ಅಂದ್ರೆ? ಇಲ್ರಿ ಇಲ್ರಿ, ಇವತ್ತಿನ ಬ್ರೆಸ್ಟ್ ಕ್ಯಾನ್ಸರ್ ಮೇಲೆ ಮಾತಾಡಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಬಿ ಪಿ ಇನ್ನೊಬ್ರು ಡಾಕ್ಟರ್ ಬರ್ತಾರೆ, ಅವಾಗ ನಿಮ್ಗೆ ಹೇಳ್ತಾರೆ. ಡಾಕ್ಟರ್, ಈಗಿದು ಅಂದ್ರೆ ಈ ರೋಗವು ಯಾರನ್ನ ಬಾಧಿಸ್ತದ ಅಂತ ಹೇಳಿ ಹೇಳ್ಬೋದು? ಇದು ರೋಗ ನೋಡ್ರಿ ಮೇನ್ಲಿ ಪೋಸ್ಟ್ ಮೆನೋಪಾಸಲ್ ಅಂತಾರ, ಅಂದ್ರೆ ಮುಟ್ಟು ನಿಂತ ಮೇಲೆ 50-60 ವಯಸ್ಸಿನ ಹೆಣ್ಮಕ್ಳಲ್ಲಿ ಜಾಸ್ತಿ ಬರ್ತದ. ಈಗೀಗ ಸ್ವಲ್ಪ ಸಣ್ಣ ವಯಸ್ಸಿನೊಳಗೂ ಅವ್ರಿಗೂ ಬರ್ಲಿಕ್ಕೆ ಕಾಣಿಸ್ತಾ ಇದೆ. ಸೊ ಇದು ಬರೋದಂದ್ರೆ ಹೆಂಗ ಆರಂಭಿಕ ಲಕ್ಷಣಗಳನ್ನ ಅವ್ರಿಗೆ ಅಂದ್ರೆ ಯಾವ ತರ ಬರ್ತದ ಅಂತ ಹೇಳಿ ಅವರೇ ಮನೆಯೊಳಗೆ ಟೆಸ್ಟ್ ಮಾಡ್ಬೇಕು. ಆಫ್ಟರ್ 40 ಇಯರ್ಸ್ ಎಸ್ಪೆಷಲಿ ಅವರು ಕನ್ನಡಿ ಮುಂದೆ ನಿಂತು ಆಮೇಲೆ ನೋಡ್ಬೇಕು. ಎರಡು ಇದು ತೊಟ್ಟು ಒಂದೇ ರೇಖೆ ಒಳಗಿರ್ಬೇಕು, ಹೆಚ್ಚು ಕಡಿಮೆ ಇದ್ರ ಮತ್ತ ಏನಾರ ಇರಬಹುದು ಅಂತ ಹಿಂಗ ಡಾಕ್ಟರ್ ಕರೆ ಬರ್ತಾ ಇದೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ಇದು ಅರ್ಬುದವನ್ನು ಮೊದಲನೇ ಹಂತದೊಳಗ ಕಂಡಿಡಕ ಆಗುದಿಲ್ಲ ಅಂತಾರಲ್ಲ ಮೇಡಮ್, ಎಷ್ಟು ಮಟ್ಟಿಗೆ? ಇಲ್ಲ ಆಗ್ತದ್ರಿ ಅದು. ಈಗ 40 ವಯಸ್ಸು ಆಯ್ತಿಲ್ಲೋ, ಈಗ ಯೂಶುವಲಿ ಫಾರಿನ್ ಕಂಟ್ರೀಸ್ ಒಳಗೆಲ್ಲ ಅಷ್ಟು ಟೆಸ್ಟ್ ಮಾಡ್ತಾರ್ರಿ, ಹಂಗೆ ಇದನ್ನು ಒಂದು ಟೆಸ್ಟ್ ಮಾಡ್ತಾರ್ರಿ. ಬಾಗಲಕೋಟೆಗೆ ಹೋಗಿ ತೋರಿಸ್ಕೊಂಡಿದ್ದಾರೆ, ತೋರಿಸ್ಕೊಂಡು ಒಂದ್ ಸ್ಥಾನವನ್ನ ತೆಗೆದಿದ್ದಾರೆ. ನೆಕ್ಸ್ಟ್ ಈಗ ತೋರಿಸ್ಕೊಳಕ ರೆಗ್ಯುಲರ್ ಹೋಗ್ತಾರಲ್ರಿ, ಮೊದ್ಲ 2ನೇ ಸ್ಥಾನಕ್ಕೂ ಪಸರಿಸಿದೆ ಅಂತ ಹೇಳ್ತಾರೆ. ಅದಕ್ಕೆ ಯೂಶುವಲಿ ಏನ್ ಮಾಡ್ತಾರ, ಈಗ ಬಹಳ ದೊಡ್ಡದಾಗಿ ಬೆಳೆದಿದ್ರ ಅದು ಸ್ತನ ತೆಗಿತಾರ. ಆದ್ರೆ ಈಗಿನ ಟ್ರೀಟ್ಮೆಂಟ್ ಪ್ರಕಾರ ಅದು ಕೀಮೋಥೆರಪಿ ಅಂತ ಕೊಟ್ಟು ಅದನ್ನ ಸ್ವೆಲ್ಲಿಂಗ್ ಸಣ್ಣದ ಮಾಡಿ ಬರೀ ಅದು ಗಂಟಷ್ಟೇ ತೆಗಿತಾರ್ರಿ ಪೂರ್ತಿ. ಇದು ಮೊದಲೇ ಹಂತ ಕಂಡಿಡುವ ಮಾಹಿತಿ ಒಟ್ಟು ಹೇಳಿದ್ರೆ ಚಲೋ ಆಗ್ತಿತ್ತು. ಅಲ್ಲ ಅದೇ ಮೊದಲೇ ಹಂತದೊಳಗ ಅಂತಂದ್ರೆ ಈಗ ನೀವು 40 ವರ್ಷ ಆದ್ಮೇಲೆ ಅದನ್ನ ನೋಡ್ಬೇಕು ಕನ್ನಡಿಯೊಳಗ ಅದು ಗಂಟದನೋ ಇಲ್ಲೋ. ಆಮೇಲೆ ಅಂಗೈಯಿಂದ ಫೀಲ್ ಮಾಡ್ಬೇಕು, ಬೆರಳಿಂದ ಫೀಲ್ ಮಾಡಬಾರ್ದು. ಅವಾಗ ನಿಮ್ಗೆ ಅಂಗೈಗೆ ಹತ್ತದದು ಗಂಟದನೋ ಇಲ್ಲೋ ಅಂತ ಹೇಳೊಂದು ಸ್ವಲ್ಪ ಅನ್ಸಿದ್ರು ಸಹಿತ ನೀವು ದವಾಖಾನೆಗೆ ಬರಬೇಕು. ನಮ್ಮ ಎಸ್ ಡಿ ಎಂ ದವಾಖಾನೆಗೆ ಬಂದು ಆಮೇಲೆ ಇಲ್ಲೇ ಒಂದು ರೇಡಿಯಾಲಜಿ ಒಳಗೆ ಒಂದು ಸ್ಪೆಷಲ್ ಮಷೀನ್ ಇದೆ, ಆ ಮಷೀನ್ ಅಗದಿ 1 ಸೆಂಟಿಮೀಟರ್ಕಿಂತ ಕಡಿಮೆ ಇದ್ರೆ ಸಹಿತ ಅದು ಡಯಾಗ್ನೋಸ್ ಮಾಡ್ತದೆ. ಆಮೇಲೆ ಅದರದ್ದು ಸೂಕ್ಷ್ಮ ಸೂಜಿ ಪರೀಕ್ಷೆ ಮಾಡಿ ಮುಂದೆ ನಾವು ಹೇಳ್ತೀವಿ ಏನದು ಅಂತ ಹೇಳಿ. ಹಲೋ ನಮಸ್ತೆ. ಹಲೋ ಹಲೋ ಹೇಳಿ. ಹೇಳಿ ಡಾಕ್ಟರ್. ನಮಸ್ಕಾರ. ನಮಸ್ಕಾರ ಹೇಳ್ರಿ. ಈಗ ಒಂದು 40 ಇಯರ್ಸ್ ಮೇಲೆ ಈಗ ಅವ್ರಿಗೆ ಲೇಡೀಸ್ ಗೆ ಅದು ಸ್ತನ ಕ್ಯಾನ್ಸರ್ ಆಗಿರೋದು ಅನ್ನೋದು ಗೊತ್ತಾಗಿಲ್ಲ ಅಂತ ತಿಳ್ಕೊಳ್ತೀವಿ. ಅದು ಎಫೆಕ್ಟ್ ಮುಂದೆ ಅವ್ರಿಗೆ ಏನಾಗ್ಬೋದು ಅಂತ ಕೇಳ್ಬೇಕಾಯ್ತು. ಅಲ್ಲ ಈಗ ಸ್ತನ ಕ್ಯಾನ್ಸರ್ ಇಲ್ಲ ಅಂತಂದ್ರೆ ಏನು ಕಾಳಜಿ ಮಾಡೋ ಕಾರಣ ಇಲ್ಲ, ಇತ್ತಂದ್ರೆ ಅಷ್ಟೇ ಅವ್ರ ಮುಂದಿನ ನೆಕ್ಸ್ಟ್ ಜನರೇಷನ್ ವಿಚಾರ ಮಾಡ್ಬೇಕಾಗ್ತದೆ. ಅದೇ ಮೇಡಮ್, ಆಗಿರೋದು ಅವ್ರಿಗೆ ಅಕಸ್ಮಾತ್ ತಿಳಿಲಿಲ್ಲಪ್ಪ ಅಂದ್ರೆ ಮನೆಯಲ್ಲಿ ಯಾರಿಗಾದ್ರೂ ಆಗಿದೆಯೋ ಇಲ್ಲೋ ಅಂತ ಹೇಳಿ ಅವರಿಗೆ ಗೊತ್ತಾಗದಿದ್ರೆ, ಗೊತ್ತಾಗ್ದೇನೆ ಅವ್ರಿಗೆ ತೊಂದರೆ ಆಗಿದ್ರೆ ಮುಂದಿನ ಪೀಳಿಗೆಯವರಿಗೆ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ? ಅಲ್ಲ ಮುಂದಿನ ಪೀಳಿಗೆಯವರು ಅಂದ್ರೆ ಅವ್ರಿಗೆ ಮೊದ್ಲು ಗೊತ್ತಿರ್ತದಲ್ಲ, ಈಗ ನಮ್ ತಾಯಿಗಾಗ್ಯದ ನಮ್ಮ ಅಜ್ಜಿಗಾಗ್ಯದ ಅಂತ ಹೇಳಿ ಆಮೇಲೆ ನೀವು ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು. ಅಕಸ್ಮಾತ್ ಅವರಿಗೆ ಗೊತ್ತಾಗದೆ ಇದ್ರೆ ಅಮ್ಮಂಗಾಗಿದೆ ಅಜ್ಜಿಗಾಗಿದೆ ಗೊತ್ತಿಲ್ಲ ಅಂದಾಗ, ಗೊತ್ತಿಲ್ಲ ಅಂದಾಗ ನಮ್ದು ಸ್ವಂತ ಪರೀಕ್ಷೆ ಮೊದಲು ಮಾಡ್ಕೊಳ್ಳೋದು ಫಸ್ಟ್, ಅವಾಗ ಗಂಟು ಸಿಕ್ಕರೆ ದೆನ್ ಕ್ಯಾನ್ ಗೋ ಅಹೆಡ್. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಡಾಕ್ಟರ್, ಈಗ ಇದು ಅಂದ್ರೆ ಕೆಲವು ಮಾತ್ರೆಗಳನ್ನ ಜಾಸ್ತಿ ತಗೊಂಡ್ರೆ ಈ ರೋಗ ಬರ್ತದ ಅಂತ ಹೇಳಿ ಅಂತಾರಲ್ಲ, ಅದು ಎಸ್ಪೆಷಲಿ ಈಗ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತೀವಲ್ಲ ಗರ್ಭ ನಿರೋಧಕ ಮಾತ್ರೆ, ಆ ಮಾತ್ರೆಗಳನ್ನ ಯೂಶುವಲಿ ಈಗ ಫರ್ಟಿಲೈಸೇಷನ್ ಪೀರಿಯಡ್ ಆ ಟೈಮ್ನಾಗ ತಗೊಂಡ್ರೆ ಬಹಳ ವರ್ಷ ತಗೊಂಡ್ರಷ್ಟೇ ಆಗೋ ಚಾನ್ಸಸ್ ಜಾಸ್ತಿ, ಇಲ್ಲಂದ್ರೆ ಆಗೋದಿಲ್ಲ. ಕರೆ ನೋಡೋಣ. ಹಲೋ ನಮಸ್ತೆ. ಹೇಳಿ, ಯಾರು ಮಾತಾಡಿದ್ರಿ? ಹೇಳಿ ಹೇಳಿ. ನಮ್ ಕ್ವೆಶನ್ ಇದೆ ರೀ, ಅದು ವ್ಯಾಲಿಡಿಟಿ ಅಂತಾನೆ ಬರ್ಬೋದಲ್ರಿ? ಹಲೋ ಹಲೋ ಹೇಳಿ, ಇನ್ನೊಮ್ಮೆ ಹೇಳಿ ಪ್ರಶ್ನೆ. ತಾಯಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ ವಂಶ ಪರಂಪರೆ ಬರಬಹುದು? ಬರಬಹುದು, ಬರೋ ಚಾನ್ಸಸ್ ಅವ. ಅದು ಒಂದು ಜೀನ್ ಇರ್ತದೆ, ಅದು ಜೆನೆಟಿಕಲಿ ಇದು ಅಂತ ಹೇಳಿ. ಸೊ ಆ ಜೀನ್ ಇತ್ತಂದ್ರೆ ಬರೋ ಚಾನ್ಸಸ್ ಜಾಸ್ತಿ ಅಷ್ಟೆ. ಹಲೋ, ಹಲೋ, ನಮಸ್ತೆ, ಹೇಳಿ. ತಡೆಗಟ್ಟಲಿಕ್ಕೆ ಪ್ರಿವೆನ್ಷನ್ ಅಂತಾರಲ್ಲ, ಆದಷ್ಟು ಬರ್ಲಾರ್ದಂಗ ನೋಡ್ಕೊಳ್ಬೇಕು ಅಷ್ಟೇ, ಮತ್ತೇನಿಲ್ಲ. ಅಲ್ಲ, ಉಪಾಯ ಅದೇ ಹೇಳಿದೆ ಅಲ್ಲ ನಾವು. ಅಂದ್ರೆ ಈಗ 40 ವರ್ಷ ಅಥವಾ 45 ವರ್ಷ, ಕೆಲವರಿಗೆ ಮೆನೋಪಾಸ್ ಅಂತಾರ, ಆ ಮುಟ್ಟು ನಿಂತ ಮೇಲೆ ಆದಷ್ಟು ತಮ್ದು ಸ್ವಂತ ಚೆಕ್ ಇದು ಮಾಡ್ಕೋಬೇಕು, ಚೆಕ್ ಮಾಡ್ತಾ ಹೋಗ್ಬೇಕು ಅವರು ವಾರಕ್ಕೊಂದ್ಸಲ ಹಿಂಗೆ. ಅದು ಆವಾಗ ಏನಾರು ಕೈಗೆ ಏನಾರು ಅಂಗೈಗೆ ಗಂಟು ಹತ್ತಬೇಕು, ಬೆರಳಿಗಲ್ಲ, ಬೆರಳಿಗೆ ಯೂಶ್ವಲಿ ಗಂಟನೇ ಅನ್ನಿಸ್ತಿರ್ತದೆ. ಸೊ ಅಂಗೈಲೇ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ, ಒಂದು ಸಣ್ಣದು 1 ಸೆಂಟಿಮೀಟ್ರ್ ಇದ್ರೆ ಸಹಿತ ನೀವು ಇಮಿಡಿಯೇಟ್ಲಿ ಬರಬೇಕು ದವಾಖಾನಿಗೆ, ಬಂದು ನಮ್ಮ ಕಡೆ ತೋರಿಸ್ಬೇಕು. ಡಾಕ್ಟರ್, ಈಗ ಆಗ್ಲೇ ಒಬ್ರು ಪ್ರಶ್ನೆ ಮಾಡಿದ್ರು, ಒಂದು ಸ್ತನಕ್ಕೆ ಅರ್ಬುದ ರೋಗ ಬಂದಿದ್ರೆ ಅದನ್ನ ಸ್ತನವನ್ನ ನಾವು ತೆಗೆದು ಬಿಟ್ರು ಕೂಡ ಮತ್ತೊಂದು ಸ್ತನಕ್ಕೂ ಹರಡುವ ಚಾನ್ಸಸ್ ಆರ್ದೇ ಇರೋದು. ಯೂಶುವಲಿ ಈಗ ಸಪೋಸ್ ಗಂಟು ದೊಡ್ಡದಿದ್ರೆ, ಅವ್ರು ಅದನ್ನ ಗಂಟಿನ ಬಹಳ ದೊಡ್ಡದಿತ್ತು ಅಂದ್ರೆ ಅದನ್ನ ಅವ್ರ ಬ್ರೆಸ್ಟ್ನೇ ತೆಗಿತಾರೆ. ಆಮೇಲೆ ಆಕ್ಸಿಲರಿ ಲಿಂಫ್ ನೋಡ್ಸ್, ಕಂಕಲೊಳಗ ಲಿಂಫ್ ನೋಡ್ಸ್ ಅಂತ ಇರ್ತಾವಲ್ಲ, ಅವನ್ ತೆಗಿತಾರೆ. ಅದ್ರದ್ದು ಯಾವ ಸ್ಟೇಜ್ ಮೇಲೆ ಅದ ಮತ್ತೆ ಅದು ಯಾವ ಥರದ ಕ್ಯಾನ್ಸರ್ ಅದ ಅದ್ರ ಮೇಲೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಕೆಲವರು ಭಾಳ ಚಲೋ ರಿಸ್ಪಾಂಡ್ ಮಾಡ್ತಾರೆ, ಅವಾಗ ಅವ್ರಿಗೆ ಮುಂದೆ ಹೋಗುದಿಲ್ಲ ಅದು ಡಿಸೀಸ್. ಖರೆ ಕೆಲವ್ರಿಗೆ ಅನ್ಫಾರ್ಚುನೇಟ್ಲಿ ಅದು ಇದಾಗಿಲ್ಲ ಅಂತಂದ್ರೆ ಅದು ಖರೆ, ಬಟ್ ಆ ಟೈಮ್ ತಗೊಳ್ತದ. ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ, ಕರೆ ಕಟ್ ಆಯ್ತು. ಅಂದ್ರೆ ಈ ರೋಗಕ್ಕೆ ಚಿಕಿತ್ಸೆ ಅಂತೂ ಇದೆ? ಚಿಕಿತ್ಸೆ ಇದೆ, ಡೆಫಿನೆಟ್ಲಿ ಇದೆ. ಯಾವುದೇ ಸ್ಟೇಜ್ ನಲ್ಲಿ ಇದ್ರೂ ಪ್ರತಿಯೊಂದು ಸ್ಟೇಜ್ ನೊಳಗೂ ಚಿಕಿತ್ಸೆ ಇದೆ. ಆದ್ರೆ ಅರ್ಲಿ ಸ್ಟೇಜ್ ನೊಳಗೆ ಡಯಾಗ್ನೋಸ್ ಆಯ್ತು ಅಂತಂದ್ರೆ ನಿಮ್ದು ಫುಲ್ ಒಂದು 15-20 ವರ್ಷ ಆರಾಮ ಇರಬಹುದು. ಆಮೇಲೆ ಕೆಲವೊಂದ್ಸಲ ಇದು ಸ್ತನದ ಇದು ಮುಂದೆ ಗರ್ಭಾಶಯ ಮತ್ತು ಅಂಡಾಶಯಕ್ಕೂ ಹೋಗಬಹುದು, ಹೋಗೋ ಚಾನ್ಸಸ್ ಇದೆ. ಸೊ ಆವಾಗ ಅವರು ಅದು ಯುಟ್ರಸ್ ಮತ್ತು ಓವರೀಸ್ ಎರಡು ತೆಗಿತಾರೆ ಆ ಟೈಮಲ್ಲಿ. ಡಾಕ್ಟರ್, ಈಗ ವಂಶ ಪಾರಂಪರ್ಯದಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಈಗ ಹೊಸದಾಗಿ ಕಾಣಿಸ್ಕೊಳ್ಬಹುದಾ? ಬಹಳ ಕಡಿಮೆ, ರೇರ್, ಇಟ್ಸ್ ಪರ್ಸೆಂಟೇಜ್ ಇಸ್ ವೆರಿ ಲೆಸ್. ಯೂಶುವಲಿ ಈಗ ಅಜ್ಜಿ ಅಥವಾ ಅದೇ ಅಂತೀವಲ್ಲ ನಾವು, ಅಕ್ಕ ತಂಗಿ ತಾಯಿ ಮುತ್ತಜ್ಜಿ ಈ ಜನರೇಷನ್ ದೊಳಗೆ ಏನಾರ ಇತ್ತು ಅಂತಂದ್ರೆ ಅದು ಒಂದು ಜೀನ್ ಅಂತ ಇರ್ತದೆ, ಒಂದು BRCA1 ಜೀನ್ ಅಂತ ಇರ್ತದೆ. ಆ ಜೀನ್ ಇವರೊಳಗೆ ಇತ್ತು ಅಂತಂದ್ರೆ ಆಗೋ ಚಾನ್ಸಸ್ ಆರ್ ದೇರ್. ಸೊ ಅದಕ್ಕೆ ಜೆನೆಟಿಕ್ ಲೆವೆಲ್ ಎಲ್ಲ ಸ್ಟಡಿ ಮಾಡ್ಬೇಕಾಗ್ತದೆ. FNAC ಅಂದ್ರೆ ಸೂಕ್ಷ್ಮ ಸೂಜಿ ಪರೀಕ್ಷೆ. ಈಗ ನಾವು ಈಗ ಸಪೋಸ್ ಒಂದು ಗಂಟಿದೆ, ಒಂದು ಸಣ್ಣ ಹುಡುಗರೊಳಗೂ ಇರಬಹುದು ಅಥವಾ ದೊಡ್ಡವರೊಳಗೂ ಇರಬಹುದು, 15-20 ವರ್ಷದವರೊಳಗೂ ಇರ್ತದೆ ಅಥವಾ ದೊಡ್ಡವ್ರು 40 ವಯಸ್ಸಿನ ಮೇಲೇನು ಇರ್ತದೆ. ಇದು ಒಂದು ಅದೇನ್ ಮಾಡ್ತೀವಿ, ಅದು ಗಂಟು ಫಿಕ್ಸ್ ಮಾಡಿ ನಮ್ಮ ಸೂಜಿ ಒಳಗೆ ಹಾಕ್ತೀವಿ ನಾವು, ಹಾಕಿ ಅದರೊಳಗಿಂದ ಅದು ಇದು ತೆಗಿತೀವಿ, ಅದರದ್ದು ಸ್ರವ ಅಂತ ತೆಗೆದು ಆಮೇಲೆ ಸ್ಲೈಡ್ಸ್ ಮೇಲೆ ಹಾಕಿ ನಾವು ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಅದರೊಳಗೆ ನಮ್ಗೆ ಗೊತ್ತಾಗ್ತಾವೆ ಕ್ಯಾನ್ಸರ್ ಅದನೋ ಇಲ್ಲೋ, ಕ್ಯಾನ್ಸರ್ ಇರಬಹುದು ಅಥವಾ ಇರ್ಲಿಕ್ಕೂ ಇಲ್ಲ, ಬೋತ್ ಚಾನ್ಸಸ್ ಆರ್ ದೇರ್. ಅದು ಅಂತಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಎನಿವೆ ಅದು ಗಂಟು ಮಾತ್ರ ಅದನ್ನು ತೆಗೆಸಲೇಬೇಕಾಗ್ತದೆ, ದಟ್ ಈಸ್ ಎ ಮಸ್ಟ್. ಈಗ ಸ್ತನ್ಯಪಾನ ಮಾಡಿಸಿದ್ರ ಸಲುವಾಗಿ ಸೌಂದರ್ಯ ಅಂತ ಹಾಳಾಗುತ್ತೆ ಅನ್ನುವಂತ ನಮ್ಮ ಮಹಿಳೆಯರು ಕೂಡ ಇದ್ದಾರೆ. ಅದರಿಗೆ ನೀವೇನು ಹೇಳ್ಬೇಕು? ಈಗ ನಮ್ಮ ಮಗುಗೆ ನಾವೇ ಸ್ತನ್ಯಪಾನ ಮಾಡಬೇಕು. ಒಂದು ಒಂದೇದು ಇಮೋಷನಲ್ ಬಾಂಡೇಜ್ ಅಂತಾರಲ್ಲ, ಅದು ಬೆಳೀತದೆ. ಒಂದು ಸೆಕೆಂಡ್ ಥಿಂಗ್, ಇಟ್ ಪ್ರಿವೆಂಟ್ಸ್ ಕ್ಯಾನ್ಸರ್. ಅಂದ್ರೆ ಇಷ್ಟು ದೊಡ್ಡ ಡಿಸೀಸೇ ಅದು ಪ್ರಿವೆಂಟ್ ಮಾಡ್ತದೆ ಅಂದಾಗ ವಿ ಹ್ಯಾವ್ ಟು ಆಕ್ಸೆಪ್ಟ್ ಅಷ್ಟೇ, ಮತ್ತೇನಿಲ್ಲ. ನಾವು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗ್ತದೆ ಅಷ್ಟೇ. ಈಗ ಸ್ತನ್ನವನ್ನು ತೆಗೆದು ಆದ್ಮೇಲೆ ಅವರು ಕೆಲವೊಂದು ವ್ಯಾಯಾಮಗಳನ್ನು ಮಾಡಬೇಕು, ಅದನ್ನ ಇವನ್ ಬಿಫೋರ್ ದ್ಯಾಟ್ ಆಲ್ಸೋ, ಇನ್ನು ಆಗೋಕಿನ ಮುಂಚೆನೆ ಸ್ಟಾರ್ಟ್ ಮಾಡಬಹುದು. ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾಡಬಹುದು. ಅದರಲ್ಲೇನು ಏನಾಗ್ತದೆ, ಈಗ ಯೋಗಾಸನ ಮಾಡೋದ್ರಿಂದ ನಮ್ದು ಎದೆ ಸ್ನಾಯುಗಳು ಹಿಗ್ಗುತ್ತಾವ, ಅದು ಹಿಗ್ಗುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಅಲ್ಲಿ ಬ್ಲಡ್ ಇದು ಕಡಿಮೆ ಆಗ್ತದೆ, ಅಂದ್ರೆ ಅಲ್ಲಿ ಗಂಟಾಗೋದು ಕಡಿಮೆ ಆಗ್ತದೆ. ಕೆಲವೊಂದು ಯೋಗಾಸನ ಸ್ಪೆಸಿಫಿಕಲಿ ಫಾರ್ ದಿಸ್ ಅವ್ರು ಹೇಳ್ತಾರೆ. ಸೊ ಅದನ್ನ ನೀವು ಮಾಡಬಹುದು. ಒಟ್ಟಾರೆ ಮಹಿಳೆಯರು ವ್ಯಾಯಾಮವನ್ನ ಕಂಪಲ್ಸರಿ ಮಾಡಲೇಬೇಕು. ಅದು ಮಾಡಲೇಬೇಕು, ಅದು ಬೇಕೇ ಬೇಕು. ಆಮೇಲೆ ಇದ್ರಲ್ಲಿ ಏನಾಗ್ತದೆ, ಒಂದೇದು ಎಲ್ಲ ಆಲ್ ಓವರ್ ದ ಬಾಡಿ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ. ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಸೊ ಹಿಂಗಾಗಿ ಎರಡು ಸೈಡ್ ಡಬಲ್ ಸೈಡ್ ಬೆನಿಫಿಟ್ ಆಗ್ತದೆ. ಈಗ ಅಂದ್ರೆ ಕೆಲವೊಬ್ರು ಟ್ರೀಟ್ಮೆಂಟ್ಗೆ ಹೆದರ್ಕೊಳ್ತಾ ಇರ್ತಾರೆ, ಅವ್ರಿಗೆ ಏನ್ ಹೇಳ್ಬೇಕು? ಅಲ್ಲ, ಟ್ರೀಟ್ಮೆಂಟ್ಗೆ ಏನು ಹೆದರೋ ಕಾರಣ ಇಲ್ಲ. ಅದು ಈಗ ಎಲ್ಲ ಅದ್ರ ಡಿಪೆಂಡಿಂಗ್ ಆನ್ ದ ಸ್ಟೇಜ್. ರೇಡಿಯೋಥೆರಪಿ ಅಂತಾರೆ, ಕಿಮೋಥೆರಪಿ ಅಂತಾರೆ. ಒಂದ್ಸಲ ಡಯಾಗ್ನೋಸ್ ಆದ್ಮೇಲೆ ಅದು ಸಪೋಸ್ ಭಾಳ ದೊಡ್ಡದಿದ್ರೆ ಸಣ್ಣ ಮಾಡ್ತಾರೆ, ಕಿಮೋಥೆರಪಿ ಕೊಟ್ಟು ಸಣ್ಣ ಮಾಡಿ ಅದನ್ನ ಆ ಗಂಟು ತೆಗಿತಾರೆ ಅವರು. ಇಲ್ಲಾಂತಂದ್ರೆ ರೇಡಿಯೋಥೆರಪಿ ಡೈರೆಕ್ಟ್ ರೇಡಿಯೋ ಹೆದರೋದೇನು ಕಾರಣ ಇಲ್ಲ ಅದು. ಬಟ್ ಆಮೇಲೆ ತಾನೇ ಮತ್ತೆ ಕೂಲ್ ಆಗಿ ಇದಾಗ್ತದೆ. ಇದು ಟ್ರೀಟ್ಮೆಂಟ್ ಅಲ್ಲಿ ಕೆಲವು ಸರ್ತಿ ಹೆಣ್ಮಕ್ಳ ಕೂದಲು ಉದುರುತ್ತೆ. ಹಾ, ಅದು ಕಿಮೋಥೆರಪಿ ಕೊಟ್ಟಮೇಲೆ ಖರೆ ಆಮೇಲೆ ಮತ್ತೆ ಬರ್ತಾವು. ಅದು ಏನು, ಇಟ್ಸ್ ಓನ್ಲಿ ಟೆಂಪ್ರರಿ ಫೇಸ್. ಅದು ಕಿಮೋಥೆರಪಿ ಅಂದ್ರೆ ಇಟ್ ಡಿಸ್ಟ್ರಾಯ್ಸ್ ದಿ ಸೆಲ್ಸ್. ಸೊ ಅವಾಗ ಏನಾಗ್ತದೆ, ಕೂದಲು ಇನ್ನು ಬೆಳೆಯುತ್ತಿರ್ತಾವಲ್ಲ, ಆ ಸೆಲ್ಸ್ಗಳು ಡಿಸ್ಟ್ರಾಯ್ ಆಗ್ತಾವ, ಅವಾಗ ಕೂದಲು ಉದುರ್ತದೆ ಖರೆ. ಬಟ್ ಆಫ್ಟರ್ ಸಮ್ ಮಂತ್ಸ್ ಅಗೇನ್ ಅದು ಸೇಮ್ ಕೂದಲು ಬರ್ತದೆ, ಎಷ್ಟಿರ್ತದೆ ಅಷ್ಟೇ ಬರ್ತದೆ. ಅದು ಅದಕ್ಕೇನು ಹೆದರೋದೇನು ಕಾರಣ ಇಲ್ಲ. ವೀಕ್ನೆಸ್ ಆಗುತ್ತೆ, ವೀಕ್ನೆಸ್ ಬರ್ತದೆ. ಯಾಕಂದ್ರೆ ಅದು ಬಿಕಾಸ್ ಇಟ್ ಈಸ್ ಡಿಸ್ಟ್ರಾಯಿಂಗ್ ಲೈವ್ ಸೆಲ್ಸ್ ಅಲ್ಲ, ಅದು ಬರ್ತದೆ ಒಂದು ಸ್ವಲ್ಪ ವೀಕ್ನೆಸ್. ಖರೆ ಇಟ್ ಈಸ್ ಅವರ್ ಆಟಿಟ್ಯೂಡ್, ಅದು ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಷ್ಟು ನಿಮ್ದು ಪಾಸಿಟಿವ್ ಆಟಿಟ್ಯೂಡ್ ಇರ್ತದೆ ಅಷ್ಟು ನೀವು ಯು ವಿಲ್ ಕಮ್ ಔಟ್ ಆಫ್ ದ ಡಿಸೀಸ್. ಮತ್ತಿನ್ನೇನು ಹೆಚ್ಚಿನ ವಿಷಯಗಳನ್ನು ಹೇಳ್ಬಹುದು ಇದ್ರ ಬಗ್ಗೆ? ಇದ್ರ ಬಗ್ಗೆ ಹೆಚ್ಚಿನ ವಿಷಯ ಅಂತಂದ್ರೆ ಸೂಕ್ತ ಚಿಕಿತ್ಸೆ ಅಂತೂ ನಾವು ಮಾಡ್ಲಿಕ್ಕೆ ಆಗೇ ಆಗ್ತದೆ. ಆಮೇಲೆ ಅದೇ ಆಸ್ ಯೂಶುವಲ್ ಐ ಹ್ಯಾವ್ ಕವರ್ಡ್ ಐ ಥಿಂಕ್ ಆಲ್ಮೋಸ್ಟ್ ದ ಪಾಯಿಂಟ್ಸ್. ಅದೇ ಮೇನ್ ಥಿಂಗ್ ಫಾರ್ ಲೇಡೀಸ್ ನೋ, ಎಸ್ಪೆಷಲಿ ಆಫ್ಟರ್ ದ 40 ಇಯರ್ಸ್ ಮೆನೋಪಾಸ್ ಬಂತು, ದೇ ಪುಟ್ ಆನ್ ವೇಟ್. ಅದನ್ನ ವೇಟ್ ಅದನ್ನ ಹೆಂಗರೆ ಮಾಡಿ ಕಡಿಮೆ ಮಾಡಬೇಕು, ಇದರ್ ಬೈ ಎಕ್ಸರ್ಸೈಸ್ ಆರ್ ಬೈ ಯೋಗಾಸನ ಆರ್ ಬೈ ಪ್ರಾಣಾಯಾಮ. ಅದಂತೂ ದಟ್ ಈಸ್ ಎ ಮಸ್ಟ್. ಯೂಶ್ವಲಿ ಆಫ್ಟರ್ ದಿ 40 ಇಯರ್ಸ್ ನೋಡ್ರಿ, ಪೋಸ್ಟ್ ಮೆನೋಪಾಸ್ ಅಲ್ಲಿ ಬಂದಾಗ ದೇ ಯೂಶ್ವಲಿ ಪುಟ್ ಆನ್ ವೇಟ್. ಸೊ ಅದನ್ನ ಕಡಿಮೆ ಮಾಡ್ಬೇಕು ಯಾವಾಗ್ಲೂ. ಟ್ರೈ ಟು ಮೇಂಟೈನ್ ದ ವೇಟ್ ಆಸ್ ಮಚ್ ಆಸ್ ಪಾಸಿಬಲ್ ಅಂಡ್ ಬಿ ಆಕ್ಟಿವ್ ಆಲ್ವೇಸ್, ದಟ್ ಈಸ್ ಅ ಮಸ್ಟ್. ಇಟ್ ಮೇ ಬಿ ಬಿಕಾಸ್ ಆಫ್ ಯೋಗಾಸನ ಆರ್ ಪ್ರಾಣಾಯಾಮ ಆರ್ ಆಮೇಲೆ ಅಂಡ್ ಬಿ ಪಾಸಿಟಿವ್ ಟುವರ್ಡ್ಸ್ ಲೈಫ್. ದಿಸ್ ನಾಟ್ ದಿ ಎಂಡ್ ಆಫ್ ದಿ ಲೈಫ್, ಸೊ ವಿ ಹ್ಯಾವ್ ಟು ಬಿ ಪಾಸಿಟಿವ್. ಹೌದು ಹೌದು ಡಾಕ್ಟರ್. ಈಗ ಇನ್ನು ನೀವು ಹೆಚ್ಚಿನ ಮಾಹಿತಿಯನ್ನ ಕೊಡೋದ್ರ ಬಗ್ಗೆ ಈಗ ಅನೇಕ ವಿಷಯಗಳನ್ನು ಕೂಡ ಹೇಳಿದ್ರಿ. ಮತ್ತೆ ಈ ರೋಗಕ್ಕೆ ಸೂಕ್ತ ಚಿಕಿತ್ಸೆಗಳನ್ನ ಮತ್ತಷ್ಟು ಈಗ ಹೊಸದಾಗಿ ಏನಾದರೂ ಕಂಡು ಹಿಡಿದಿದ್ದಾರಾ? ಈಗ ಒಂದು ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೇನೆ ಒಂದು ಹೊಸ ಮಷೀನ್ ಬಂದಿದೆ. ಈಗ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದಿ ಇದು ಗಂಟು. ಫಾರ್ ಎಕ್ಸಾಂಪಲ್, ಅದು 1 ಸೆಂಟಿಮೀಟರ್ ಇದೆಯೋ ಅದಕ್ಕಿಂತ, ಅದು 1 ಸೆಂಟಿಮೀಟರ್ಕಿಂತ ಕಡಿಮೆ ಇದ್ದದ್ದು ಸೈಜ್ ಇದ್ದದ್ದು ಗಂಟೆಗೆ ಅದು ಡಯಾಗ್ನೋಸ್ ಮಾಡ್ತದೆ ಆ ರೇಡಿಯಾಲಜಿ ಮಷೀನ್. ಸೊ ಅದನ್ನ ಅದರಲಿಂದ ನಾವು ಒಂದು ಇನ್ನೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಎಫ್ಎನ್ಇಸಿ ಅಂತಾರೆ. ಅಂದ್ರೆ ಅವರು ಈ ಕಡೆ ರೇಡಿಯಾಲಜಿಸ್ಟ್, ಈ ಕಡೆ ಪೆಥಾಲಜಿಸ್ಟ್. ಸೊ ರೇಡಿಯಾಲಜಿಸ್ಟ್ ವಿಲ್ ಲೊಕೇಟ್ ಎಲ್ಲದೆ ಎಕ್ಸಾಕ್ಟ್ಲಿ ಅಂತ ಹೇಳಿ, ಆಮೇಲೆ ನಾವು ಅದನ್ನ ಸೂಕ್ಷ್ಮ ಸೂಜಿನ ಹಾಕ್ತಿವಿ ಎಕ್ಸಾಕ್ಟ್ಲಿ, ಅಲ್ಲದೆ ಅದರಿಂದನೇ ತೆಗಿತೀವಿ. ಹಿಂಗಾಗಿ ನಮಗೆ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಆಗ್ತದೆ. ಅದು ಹಾಗೆ ಅದು ಕ್ಯಾನ್ಸರ್ ಗಂಟು ಹೌದು ಅಲ್ಲೋ, ಅದು ಹೌದು ಅಂತಂದ್ರೆ ಓಕೆ, ಅಗೇನ್ ಟ್ರೀಟ್ಮೆಂಟ್ ಈಸ್ ಡಿಫ್ರೆಂಟ್. ಅಲ್ಲ ಅಂತಂದ್ರೆ ದಟ್ ಈಸ್ ಆಲ್ಸೋ ಡಿಫ್ರೆಂಟ್ ಟ್ರೀಟ್ಮೆಂಟ್. ನಾವೀಗ ಮತ್ತೆ ನಮ್ಮ ಎಲ್ಲ ಸ್ನೇಹಿತರಿಗೆ ಹೇಳೋಣ, 40 ವರ್ಷ ಆಸುಪಾಸು ಇರುವಂತಹ ಸ್ನೇಹಿತರಿಗೆ, ಮೆನೋಪಾಸ್ ಹತ್ರ ಹತ್ರ ಇರುವಂತಹ ವಯಸ್ಸದು. ಸೊ ಆ ವೇಳೆಯಲ್ಲಿ ದಯವಿಟ್ಟು ತಾವು ತಮ್ಮ ಸ್ತನಗಳನ್ನ ಮತ್ತೆ ಕಂಕುಳಲ್ಲಿ ಏನಾದ್ರೂ ಗಂಟಿದೆಯಾ ಇದ್ರ ಬಗ್ಗೆ ಎಲ್ಲ ಅವರು ವಿಶೇಷವಾಗಿ ಕಾಳಜಿಯನ್ನ ವಹಿಸ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಮತ್ತೆ ತಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳ ಬಗ್ಗೆನೂ ಕಾಳಜಿ ವಹಿಸ್ಲಿ. ಮತ್ತೆ ಹಾಲುಣಿಸುವ ತಾಯಂದ್ರು ದಯವಿಟ್ಟು ಮಕ್ಕಳಿಗೆ ಹಾಲನ್ನು ಉಣಿಸ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಡಾಕ್ಟರ್ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಕೇಳುಗರೆ, ಇಷ್ಟೊತ್ತು ಸ್ತನ ಅರ್ಬುದದ ಆರಂಭಿಕ ರೋಗ ನಿರ್ಣಯದಲ್ಲಿ ರೋಗ ಲಕ್ಷಣ ಶಾಸ್ತ್ರಜ್ಞರ ನೋಟ ಈ ಕುರಿತಂಗ ಮಾತನಾಡಿದವರು ಡಾಕ್ಟರ್ ವಿಧೀಶಾ ಅಥಣಿಕರ್ ಅವರು. ಇವರು ಸೋಮವಾರದಿಂದ ಶನಿವಾರದವರೆಗೂ ಎಸ್ಟಿಎಂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರ. ದೂರವಾಣಿ ಸಂಖ್ಯೆಯನ್ನ ಬರ್ಕೊಳ್ರಿ, 0836-247-7385. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಬರ್ಕೊಳ್ರಿ, 0836-247-7777. ಈ ವಾರದ ಪ್ರಶ್ನೆ, ಈ ರೋಗವನ್ನು ಹೇಗೆ ಪತ್ತೆ ಹಚ್ಚಬಹುದು? ಸ್ತನ ಅರ್ಬುದದ ರೋಗವನ್ನು ಹೇಗೆ ಪತ್ತೆ ಹಚ್ಚಬಹುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸ್ರಿ. ವಿಳಾಸ: ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಚ್ಡಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ತಾರೀಕು 28 ಡಿಸೆಂಬರ್ ಅಂದು ಕೇಳಿದ ಪ್ರಶ್ನೆ, ಕ್ಯಾನ್ಸರ್ ಗಡ್ಡೆಗಳಿಗೆ ಇರುವ ಚಿಕಿತ್ಸಾ ವಿಧಾನಗಳೇನು? ಸರಿಯಾದ ಉತ್ತರ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಗಡ್ಡೆಗಳಿಗೆ ಚಿಕಿತ್ಸಾ ವಿಧಾನಗಳೆಂದರೆ ಶಸ್ತ್ರಚಿಕಿತ್ಸೆ,